ರೈತ ಬಾಂಧವರಿಗೆ ಸುವರ್ಣಾವಕಾಶ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ರೈತ ಬಂಧು ಅಭಿಯಾನವನ್ನು ಆಗಸ್ಟ್ 15ರಿಂದ 2 ತಿಂಗಳವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನದಲ್ಲಿ ರೈತರು ಎರೆಹುಳು ಘಟಕ ಮಾಡಿಕೊಳ್ಳಬಹುದಾಗಿದೆ. ಎರೆಹುಳು ಗೊಬ್ಬರ ತಯಾರಿಸಿ ಬಳಸುವುದರಿಂದ ಮಣ್ಣಿನ ಫಲವತ್ತತೆ, ನೀರು ಹಿಡಿಯುವ ಗಾಳಿಯಾಡುವ ಸಾಮರ್ಥ್ಯ ಹೆಚ್ಚುತ್ತದೆ. ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನು ಸುಧಾರಿಸುತ್ತದೆ. ಈ ಲಾಭ ಪಡೆದುಕೊಳ್ಳಲು ತಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ. ಇದು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು 70%, ಬೀದರ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 75%, ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 55%, ವಿಜಯಪುರ ಜಿಲ್ಲೆ ಒಳಗ 85%, ಕೊಪ್ಪಳ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 80%, ಯಾದಗಿರಿ ಜಿಲ್ಲೆ ಒಳಗ 65% ಮತ್ತು ಬಳ್ಳಾರಿ ಜಿಲ್ಲೆ ಒಳಗ 55% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ತಜ್ಞವಾಣಿ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈ ನನ್ನ ಜೊತೆಗೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರಾಣಿ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರಿದ್ದಾರೆ. ಅವರನ್ನು ಮಾತಾಡಿಸಿ ಈ ಜಾನುವಾರುಗಳೊಳಗ ಮೇವಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತ. ನಮಸ್ಕಾರ ಮಂಜುನಾಥ್ ಪಾಟೀಲ್ ಅವರೇ. ನಮಸ್ಕಾರ ಸರ್. ಸರ್, ನಮ್ಮ ರೈತ ಬಾಂಧವರು ಈ ಒಂದು ಜಾನುವಾರುಗಳ ನಿರ್ವಹಣೆ ಮಾಡೋದು ಬಹಳ ಮುಖ್ಯ ಇರ್ತದೆ. ಅದು ಆಕಳು ಇರ್ಬೋದು, ಎಮ್ಮೆ ಇರ್ಬೋದು, ಎತ್ತಿ ಇರ್ಬೋದು, ಅಥವಾ ಆಡು ಏನೇ ಇರ್ಬೋದು, ಒಳ್ಳೆ ರೀತಿಯಿಂದ ನಾವು ಲಭ್ಯ ಇರುವಂತ ಮೇವನ್ನ ರಸಮೇವಾಗಿ ಅಥವಾ ಅವಕ್ಕೆ ಯಾವ ರೀತಿ ಇಷ್ಟ ಆಗ್ತದೆ ಆ ರೀತಿ ನಾವು ಕೊಟ್ಟರೆ ಬಹಳ ಒಳ್ಳೆಯದು. ಅದಕ್ಕೆ ಈ ವಿಷಯವಾಗಿ ಸ್ವಲ್ಪ ನಮ್ಮ ರೈತ ಬಾಂಧವರು ತಿಳಿಸ್ಕೊಟ್ರೆ. ಮೊದಲಿಗೆ ಈ ಯೂರಿಯಾದಿಂದ ಒಣಮೇವನ್ನು ನಾವು ಯಾವ ರೀತಿ ಪೌಷ್ಟೀಕರಣ ಮಾಡಲಿಕ್ಕೆ ಸಾಧ್ಯ ಇದೆ? ಇದು ಯೂರಿಯಾದಿಂದ ಒಣಮೇವಿನ ಪೌಷ್ಟೀಕರಣ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇವತ್ತು ಯಾಕೆ ಇದು ಜಾನುವಾರುಗಳಿಗೆ ಮೇವಿನ ಅವಶ್ಯಕತೆ ಇದೆ ಅಂತದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಒಂದು ಹೈನುಗಾರಿಕೆ ಮಾಡಿರ್ಬೋದು, ಕುರಿ ಸಾಕಾಣಿಕೆ ಮಾಡಿರ್ಬೋದು, ಆಡು ಸಾಕಾಣಿಕೆ ಮಾಡಿರ್ಬೋದು, ಯಾವುದೇ ಒಂದು ಈ ಕೃಷಿ ಜೊತೆಗೆ ಪಶುಸಂಗೋಪನೆ ಉದ್ದಿಮೆ ತಗೊಂಡಾಗ ಉಪಕಸಬಂತ ತಗೊಂಡಾಗ ಮೇವು ಭಾಳ ಅತ್ಯವಶ್ಯಕ ಆಗುತ್ತೆ. ಹೌದು. ಎಷ್ಟು ಪ್ರಮಾಣದಲ್ಲಿ ನಾವು ಒಂದು 5 ಆಕಳ ಕಟ್ಟಿದರೆ 1 ಎಕರೆನ ರೈತ ಮೇವು ಬೆಳಲೇಬೇಕಾಗ್ತದೆ. ರೈತರು ಏನು ಮಾಡ್ತಾರೆ, ಆಕಳ ಎಮ್ಮೆ ಕಟ್ಟಿರ್ತಾರೆ, ಮೇವನೇ ಬೆಳೆಯಂಗಿಲ್ಲ ಅವರು. ಅದೇನು ಮಾಡ್ತಾರೆ, ಯಾವುದೋ ಬದುಗಳ ಮೇಲೆ ಕಟ್ ಮಾಡ್ಕೊಂಬಂದ್ರಾಯ್ತು, ಇಲ್ಲ ಅಂತಂದ್ರೆ ಒಣ ಮೇವಿಂದ ಎಲ್ಲಿ ಯಾರದೆಲ್ಲ ಸಿಕ್ಕಿದ್ರೆ ಆಯ್ತು, ಅದನ್ನು ಹಾಕಿ ದಿನಕ್ಕೆ 1 ಎಮ್ಮೆದಿಂದ 1 ಆಕಳದಿಂದ 5-5 ಲೀಟ್ರು 10-10 ಲೀಟ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಅಷ್ಟು ಬರುವ ಕಾಲ ನಮ್ಗೆ ಮಾರಾಟ ಆಗುತ್ತೆ ಅಂತ ಎಕ್ಸ್ಪೆಕ್ಟ್, ಅದು ಸಾಧ್ಯ ಇಲ್ಲ. ಅದು ಯಾಕೆಂದ್ರೆ ಅದು ಒಂದು ಪ್ರಾಣಿ ಇರೋದ್ರಿಂದ 5 ಆಕಳ ಅಥವಾ 5 ಎಮ್ಮೆ ಅಥವಾ 20 ಕುರಿ ಅಂದ್ರೆ 1 ಆಕಳ 1 ದಿನಕ್ಕೆ ಎಷ್ಟು ಮೇವು ತಿಂತಿರ್ತದಲ್ಲ, ಅದು 5 ಕುರಿ ಅಥವಾ 5 ಆಡುಗಳು 1 ದಿನಕ್ಕೆ ಅಷ್ಟು ಮೇವು ತಿಂತಾವ. ಅಂದ್ರೆ 1 ಆಕಳ ಈಕ್ವಲ್ ಟು 5 ಎಮ್ಮೆ 5 ಕುರಿಗಳು, ಅದು 1 ಆಕಳ ಅಥವಾ ಎಮ್ಮೆ 5 ಕುರಿ ಅಥವಾ ಆಡುಗಳಿಗೆ ಸಮಾನ ಅಂತ ಇದನ್ನು ತಿಳಿಸ ಬಯಸ್ತಾರೆ. ಫಸ್ಟ್ ಮಂಜುನಾಥರ ಒಂದು ವಿಷಯ ನಂಗೆ ಹೇಳ್ರಿ, ಯಾಕಂದ್ರೆ ಸಾಮಾನ್ಯವಾಗಿ ನಾ ರೈತರ ಜೊತೆಗೆ ಮಾತಾಡುವಾಗ ಏನು ಹೇಳ್ತಾರೆ ಅಂತಂದ್ರೆ, ಸರ್ ನೀವು ಭಾಳಷ್ಟು ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡ್ತಿರ್ತೀರಿ, ಮಾತಾಡ್ತಿರ್ತೀರಿ, ಅವರು 1 ಎಮ್ಮೆ 1 ಆಕಳ 10 ಲೀಟ್ರ್ ಹಾಲು, 15 ಲೀಟ್ರ್ ಹಾಲು, 20 ಲೀಟ್ರ್ ಹಾಲು ಕೊಡುವಂಥ ಎಮ್ಮೆಗಳದಾವ ಅಂತ ಹೇಳ್ತಿರ್ತಾರೆ. ನಮ್ಮಲ್ಲಿ ಎಮ್ಮೆ ನೋಡಿದ್ರೆ 2-4 ಲೀಟ್ರ್ಕ್ಕಿಂತ ಹೆಚ್ಚಿಗೆ ಕೊಡೋದಿಲ್ಲರಿ, ಯಾಕೆ ನಾವೂ ಮೇವು ಕೊಡ್ತೀವಿ ಅಂತ ಹೇಳ್ತಿರ್ತಾರೆ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಈ ಇದರೊಳಗೆ ಒಂದು ವೈಜ್ಞಾನಿಕವಾಗಿ ನಾವು ಮೇವನ್ನು ಕೊಡಬೇಕು ಅಂತಂದ್ರೆ, 1 ಎಮ್ಮೆ ಇರಲಿ ಆಕಳಿರಲಿ, 1 ದಿವಸಕ್ಕೆ ಆ ಒಂದು ಎಷ್ಟು ಪ್ರಮಾಣ ತೂಕದ ಮೇಲೆ ನಾವು ಮೇವು ಕೊಡಬೇಕು ಅಥವಾ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು? ಅದು ಬಹಳ ಮುಖ್ಯ ಅಂತಂದ್ರೆ, ಫಸ್ಟಿಗೆ ಅಂತಂದ್ರೆ ಏನಂತಾರೆ, ಅದಕ್ಕೆ ಮೇವಿನ ಬ್ಯಾಂಕ್ ಸ್ಥಾಪನೆ ಅಂತ ಒಂದು ಕಲ್ಪನೆ ಬರಬೇಕು ಫಸ್ಟ್ಗೆ ರೈತರಿಗೆ. ಈ ನಾವೇ ಅಂದ್ರೆ ಯಾರೇ ಒಂದು ಹೈನುಗಾರಿಕೆ ಮಾಡಬೇಕು, ಹೌದು, ಕುರಿ ಸಾಕಾಣಿಕೆ ಮಾಡಬೇಕು. ಈ ಕುರಿ ಸಾಕಾಣಿಕೆ ಮೊದಲೇನಿತ್ತು, ಆಡು ಸಾಕಾಣಿಕೆ ಅಂದ್ರೆ ಊರೂರು ಮಿಷನ್ ತೋಗ್ತಾ ಇದ್ರು. ಆ ಒಂದು ಕಾನ್ಸೆಪ್ಟ್ ಹೋಗಿ, ಆ ಕಾನ್ಸೆಪ್ಟ್ ಅಂದ್ರೆ ಹೋಗ್ಬಿಟ್ಟಿದೆ. ಯಾಕಂದ್ರೆ ಅರಣ್ಯ ಪ್ರದೇಶದಾಗ ನೀವೇನಾದ್ರೂ ಕುರಿ ಆಡುಗಳನ್ನ ತಗೊಂಡೋದ್ರೆ ಅರಣ್ಯ ಅಧಿಕಾರಿಗಳಾಯ್ತು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬೈತಾರೆ. ಯಾಕಂದ್ರೆ ಅಲ್ಲಿ ಒಯ್ಯಂಗಿಲ್ಲ, ನಾವು ಅಲ್ಲಿ ಒಯ್ಯಂಗಿಲ್ಲ, ಹೌದು, ಅದು ಸಮಂಜಸನೂ ಅಲ್ಲ. ಹೌದು, ಬೇರೆ ಹೊಲದಗಳಿಗೆ ಅಂತ ಹೋಗಂದ್ರೆ ಯಾವಾಗ ಬೇಸಿಗೆ ದಿನದಾಗಷ್ಟೇ ಅಲೋ ಮಾಡ್ತಾರೆ. ಉಳಿದ ದಿವಸದಾಗ ಯಾರು ಯಾರು ಅವ್ರು ಅದು ಒಳಗಡೆನೂ ಬಿಟ್ಕೊಳಂಗಿಲ್ಲ. ಹಿಂಗೆ ರೀತಿಯಾಗಿ ಮತ್ತೆ ಬೇರೆಯವರಿಗಿನ ತೊಂದರೆ ಯಾಕಾಗತ್ತೆ ಅಂತಂದು ಇತ್ತೀಚಿನ ದಿನಗಳ ಕೊಟ್ಟಿಗೆ ಪದ್ಧತಿಯಲ್ಲಿ ಆಡ ಸಾಕಾಣಿಕೆ ಕುರಿ ಸಾಕಾಣಿಕೆ ಬಂದಿದೆ. ಹೌದು, ಆ ಪದ್ಧತಿಯಲ್ಲೇ ನೀವು ಆಡ ಸಾಕಿದ್ರೆ ಇಲ್ಲಾಂದ್ರೆ ಹೈನುಗಾರಿಕೆ ಮಾಡಿದ್ರೆ ಮೇವಿನ ಬ್ಯಾಂಕ್ ಸ್ಥಾಪನೆ ಬಹಳ ಮುಖ್ಯ. ಅಂದ್ರೆ ಏನಿದು ಮೇವಿನ ಬ್ಯಾಂಕ್ ಸ್ಥಾಪನೆ ಅಂತಂದ್ರೆ, ನಾನು ಹೇಳಿದೆ ಈಗ ಐದು ಆಕಳ ಸಾಕಿದ್ರೆ ಒಂದ್ ಎಕರೆ ಮೇವು, ಒಂದ್ ಆಕಳ ಐದು ಕುರಿಗೆ ಸಮಾನ ಅಂತಂದು 20. ಈ ರೀತಿಯಾಗಿ ಐದು ಕುರಿ ಅಥವಾ 20 ಕುರಿಗಳನ್ನ, ಐದು ಆಕಳ ಅಥವಾ 20 ಕುರಿ ಅಥವಾ 20 ಆಡ ಸಾಕಿದ್ರೆ ಒಂದ್ ಎಕರೆ ಮೇವು ಬೆಳಿಬೇಕಾಗತ್ತೆ. ಈ ಒಂದ್ ಎಕರೆ ಮೇವದಾಗ ಒಂದೇ ತರಹದ ಮೇವಿನ ಬೆಳೆ ಬೆಳಿಬಾರ್ದು, ಎಲ್ಲಾ ತರಹದ ಮೇವಿನ ಬೆಳೆಗಳನ್ನ ಬೆಳಿಬೇಕಾಗತ್ತೆ. ಯಾವ್ದದು? ಹೈಬ್ರಿಡ್ ನೇಪೇರ್ ಹುಲ್ ಆಗಿರ್ಬೋದು, ಇಲ್ಲಾಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಹೈಬ್ರಿಡ್ ನೇಪೇರ್ ಹೇಳಿದ್ರೆ ಸಕ್ರಿಯ ಅಂಶ ಜಾಸ್ತಿ ಇರ್ತದೆ, ಕಾಂಡನಂತ ಹಪ್ಪ ಇರ್ತದೆ. ಇಲ್ಲಾಂತಂದ್ರೆ ಈ ಸಕ್ರಿಯ ಅಂಶ ಇರೋದ್ರಂತ ಇನ್ನೊಂದು ಏನಿದೆ, ಬಹುವಾರ್ಷಿಕ ಮೇವಿನ ಜೋಳದ ಬೆಳೆ ಅಂತಿದೆ, KOFS 29 ಅಥವಾ KOFS 31 ಅಂತ, ಅದನ್ನು ಕೂಡ ನಾವು ಹಾಕ್ಬೋದು. ನಾವು ಅದನ್ನ ಎಷ್ಟು ಎಕರೆ ಹಾಕ್ಬೇಕಾಗತ್ತೆ? ಅರ್ಧ ಎಕರೆ ಹಾಕ್ಬೇಕಾಗತ್ತೆ. ನಾನೇನು ಮಾತಾಡ್ತಾ ಇರ್ತೀನಿ, 5 ಆಕಳಕ್ಕೆ ಅಥವಾ 20 ಕುರಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಂದ್ರೆ ಒಂದ್ ಎಕರೆ ಬಗ್ಗೆ ಮಾತಾಡ್ದೆ. ಆ ಒಂದ್ ಎಕರೆಗೆ ಅರ್ಧ ಎಕರೆ ಇದನ್ನ ಮಾಡ್ಬೇಕಾಗತ್ತೆ, ಒಂದು ಅದು ಹೈಬ್ರಿಡ್ ನೇಪಿಯರ್ ಅಥವಾ ಬಹುವಾರ್ಷಿಕ ಮೇವಿನ ಜೋಳದ ಬೆಳೆ. ಇನ್ನೂ ಅರ್ಧ ಎಕರೆ ಬೆಳಿತು, ಇನ್ನೂ ಅರ್ಧ ಎಕರೆದಾಗ ಈ ಪ್ರೋಟೀನ್ ಅಂಶ ಇರುವಂತಹ ಮೇವಿನ ಬೆಳೆ, ಪ್ರೋಟೀನ್ ಇರೋದಂತದ್ದು. ಅಂದ್ರೆ ಪ್ರೋಟೀನ್ ಅಂದ್ರೆ ಲೂಸರ್ನೆ ಆಗಿರ್ಬೋದು, ಕುದುರೆ ಮೆಂತೆ ಆಗಿರ್ಬೋದು, ಹೆಡ್ಜ್ ಲೂಸರ್ನೆ ಆಗಿರ್ಬೋದು, ಇಲ್ಲಪ್ಪಂದ್ರೆ ಸ್ಟೈಲೋಜ್ ಅಂತ ಸಂತ ಬರ್ತದೆ, ಅದಾಗಿರ್ಬೋದು, ಮೇವಿನ ಉರುಳೆ ಆಗಿರ್ಬೋದು, ಅಂತವನ್ನೆಲ್ಲ ಹಾಕ್ಬೇಕಾಗತ್ತೆ. ಈ ರೀತಿ ಹಾಕಿದಾಗ ಏನ್ ಅಡ್ವಾಂಟೇಜ್ ಏನಂತಂದ್ರೆ, ಇದ್ರಾಗ ಇದು ಮಾಡಿದ ಮೇಲೆ ಮತ್ತೆ ಬದುಗಳ ಮೇಲೆ ಏನಿರ್ತದಲ್ಲ, ಗಿಡ ಮರಗಳನ್ನ ಬೆಳೆಸೋದು ಬಹಳ ಮುಖ್ಯ. ಎಂತ ಗಿಡ ಬೆಳೆಸ? ಹೆಚ್ಚಾನ ಹೆಚ್ಚು ಗಿಡ ಮರಗಳು ಯಾವ್ದಕ್ಕಂದ್ರೆ ಈ ನಮ್ಮ ಕುರಿಯಾಡುಗಳಿಗೆ ಬಹಳ ತಿಂತವ, ಅನುಕೂಲ ಆಗ್ತದೆ. ಅನುಕೂಲ ಆಗ್ತದೆ. ಯಾವುದು? ಈ ಸುರಪುರ ಭಾಗದಾಗ ನಾವೆಲ್ಲ ನೋಡ್ತಾ ಇರ್ತೀವಿ, ಅಲ್ಲಿ ಹೆಂಗ ಯಾವ ರೀತಿ ಇತ್ತಂತಂದ್ರೆ, ಒಂದು ಕರಿಜಾಲಿ ಗಿಡ ಇತ್ತಂತಂದ್ರೆ, ಆ ಹೊಲದ ಕರಿಜಾಲಿ ಗಿಡ ಇತ್ತಂದ್ರೆ ಅದು 3 ತಿಂಗಳು 4 ತಿಂಗಳು ಆ ಕರಿಜಾಲಿ ಗಿಡನ ಉಪಯೋಗ ಮಾಡಿಕೊಂಡ್ರೆ ಲಾಸ್ಟಿಗೆ ಆ ರೈತ ಆ ಹೊಲದ ಮಾಲೀಕಿಗೆ ಒಂದು ಕುರಿ ಮರಿನ ಕೊಟ್ಟೋಗ್ಬಿಡ್ತಾನೆ. ಸುರಪುರ ಶಾಪುರ ಭಾಗದಾಗ ಒಂದು ಒಂದು ನಾನು ನೋಡಿ ಅನ್ಕೊಂಡು 3 ತಿಂಗಳು 4 ತಿಂಗಳು ಆ ಕರಿಜಾಲಿ ಗಿಡನ ಉಪಯೋಗ ಮಾಡ್ಕೊಂಡಿರ್ತಾನೆ, ಅವನು ಹೊಲನ ಬಳಕೆ ಮಾಡ್ಕೊಂಡಿರ್ತಾನೆ. ಈ ರೀತಿಯಾಗಿ ಲಾಸ್ಟ್ಗೆ ಒಂದು 3-4 ತಿಂಗಳು ಆದ್ಮೇಲೆ ಈ ಮಳೆಗಾಲ ಬರೋಂತ ಸಮಯದಲ್ಲಿ ಕುರಿ ಮರಿ ಕೊಟ್ಟು ಹೋಗ ಅಂದ್ರೆ ಅಷ್ಟು ಪ್ರಾಮುಖ್ಯತೆ ಅದ ಕರಿಜಾಲಿ ಗಿಡಕ್ಕೆ, ಬಬುಲ್ ಗಿಡಕ್ಕೆ. ಅಂದ್ರೆ ನೀವು ಬದುಗಳೊಳಗ ಒಂದು ಕರಿಜಾಲಿ ಕರಿಜಾಲಿ ಗಿಡ ಆಗ್ಲಿ, ನುಗ್ಗೆ ಗಿಡ ಆಗ್ಲಿ, ಗೊಬ್ಬರದ ಗಿಡ ಅಂತ ಬರ್ತದ, ಗ್ಲರಿಸಿಡಿ ಅಂತಂದು, ಇಲ್ಲಾಂದ್ರೆ ಸುಬಾಬುಲ್ ಗಿಡ ಅಂತಂದು, ಇಲ್ಲ ಅಂತಂದ್ರೆ ಈ ಮಳೆ ಗಿಡ ಅಂತ ಬರ್ತ. ಇನ್ನೊಂದು ಇತ್ತೀಚಿನ ದಿನಗಳು ಬಹಳ ಪ್ರಾಮುಖ್ಯತೆ ಪಡಿತಾ ಇರೋದಂದ್ರೆ ಸಸ್ಬೇನಿಯ ಗಿಡ ಅಂತ, ಚೊಗಿಚೆ ಗಿಡ ಅಂತಂದು, ಚೊಗಿಚೆ ಗಿಡ, ಹಾ ಚೊಗಿಚೆ ಗಿಡ ಅಂತ, ಅದು ಬಹಳ ಮುಖ್ಯ. ಈ ಕರಿಜಾಲಿ ಅನುಕೂಲ ನಾಲ್ಕು ಫೀಟ್ ಅಂತರದಾಗ ಈ ಬದುಗಳ ಮೇಲೆ ಈ ಗಿಡ ಮರಗಳನ್ನು ಬೆಳೆಸಬೇಕು. ಇದನ್ನ ಕಟ್ ಕಟ್ ಮಾಡಿ ಅವಕ್ಕೆ ಆಗ್ತಾ ಇರೋಕು, ಯಾವ್ದಕ್ಕ ಈ ಕುರಿ ಆಡುಗಳಿಗೆ, ಅಂದ್ರೆ ಹೊಲನ ಉಪಯೋಗ ಮಾಡ್ಕೊಂಡಿರ್ಬೇಕು, ಬದುಗಳ ಮೇಲೆ ಉಪಯೋಗ ಮಾಡ್ಕೊಂಡಿರ್ಬೇಕು, ಅದಕ್ಕೆ ಮೇವಿನ ಬ್ಯಾಂಕ್ ಅಂತಾರೆ. ಅಲ್ಲ ಸರ್, ಅದು ಆಯ್ತು. ಒಂದು ಕುರಿ ಆಗ್ಲಿ ಆಡಾಗ್ಲಿ ಒಂದು ದಿವಸಕ್ಕೆ ಎಷ್ಟು ಕಿಲೋ ಮೇವನ್ನ ನಾವು ಕೊಡಬೇಕು? ಈ ಒಂದು ದಿನದಾಗ ಒಂದು ಕುರಿ ಅಥವಾ ಆಡು 5 ಕೆಜಿ ಮೇವು ತಿಂತದ. 5 ಕೆಜಿ ಆ 5 ಕೆಜಿದಾಗ ಬರೀ ನಾವು ಗಿಡ ಮರಗಳನ್ನ ಹಾಕಿದ್ರನ್ನ ಮೇವಿನ ತೂಕ, ಅದು ದೇಹದ ತೂಕ ವೈಜ್ಞಾನಿಕವಾಗಿ ಯಾವ ರೀತಿ ಕೊಟ್ಟರೆ ನಾವು ಒಂದು ದಿನಕ್ಕೆ ಅವನಿಗೆ ಲಾಭ ಆಗುತ್ತೆ ಅಂತಂದ್ರೆ 150 ಗ್ರಾಮ್ ದೇಹದ ತೂಕ ಬಿಡಬೇಕದು. ಯಾವುದು? ಈ ಕುರಿ ಆಡುಗಳು ಅಷ್ಟು ತೂಕ ಹೆಚ್ಚಾಗಬೇಕು. ತೂಕ ಹೆಚ್ಚಾಗಬೇಕು ಅಂದ್ರೆ ಒಂದು ತಿಂಗಳದಾಗ 4.5 ಕೆಜಿ ದೇಹದ ತೂಕ ಬಿಡಬೇಕು. ಅವಾಗ ಅವನಿಗೆ ಕುರಿಗಾರನಿಗೆ ಯಾರು ಸಾಕಿರ್ತಾರಲ್ಲ ಅವನಿಗೆ ಲಾಭ ಆಗುತ್ತೆ. ಲಾಭ ಆಗ್ತದೆ. ಅದು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗತ್ತ? 5 ಕೆಜಿ ಮೇವು ಅಂತ ಹೇಳಿದ್ನಲ್ಲ, ಆ 5 ಕೆಜಿ ಮೇವಿನಾಗ 3 ಕೆಜಿ ಅಶವುಲ್ ಹಾಕು. ಅಶವುಲ್ ಅಂತ ನಾವೇನು ಕಟ್ ಮಾಡಿರ್ತಾವಲ್ಲ, ಹೈಬ್ರಿಡ್ ನೇಪೇರ್ ಆಯ್ತು, ಕುದುರೆ ಮೆಂತೆ ಆಯ್ತು, ಅದು ಒಂದು. ಈಗ ಒಂದು ವಿಶೇಷವಾದ ಗಮನಿಸಬೇಕಂದ್ರೆ ರೈತರದ್ದು ಏನಂತಂದ್ರೆ, ಹೈನುಗಾರಿಕೆ ಆಯ್ತು, ಕುರಿ ಸಾಕಾಣಿಕೆ ಆಯ್ತು, ಏನೇ ಮಾಡಲಿ ಮೇವು ಕತ್ತರಿಸುವ ಯಂತ್ರ ಬೇಕೇ ಬೇಕು. ಅವರು ಅದು ಇಟ್ಕೊಳ್ಳೇಬೇಕು. ಹೌದು, ಇಟ್ಕೊಳ್ಳೇಬೇಕು. ಅಂದ್ರೆ ಇಲ್ಲ, ಮೇವು ವೇಸ್ಟ್ ಆಗೋದು. ಇಲ್ಲ, ಮೇವು ಯಾವ ರೀತಿ ವೇಸ್ಟ್ ಆಗುತ್ತೆ ಅಂತಂದ್ರೆ, ಈ ದನ ಎಮ್ಮೆಗಳಂತೂ ಭಾರಿ ಹುಷಾರ, ಅಂದ್ರೆ ಮೆತ್ತಗಿದ್ದು ತಿಂತವೆ, ಆಮೇಲೆ ಎಲೆಗಳನ್ನಷ್ಟೇ ತಿಂತಾವು, ಕಾಂಡ ಬಿಟ್ಟು ಬಿಡ್ತಾವ. ಅದು ಅಲ್ಲೇ ಪೌಷ್ಟಿಕಾಂಶ ಪೌಷ್ಟಿಕಾಂಶಗಳು ಇರುತ್ತಲ್ಲ, ಕಾಂಡದಾಗಿರ್ತದೆ. ಈ ರೀತಿಯಾಗಿ ಕಾಂಡ ಯಾವುದು, ಎಲೆ ಯಾವುದು ಅಂತ ಗೊತ್ತಾಗಲಾರ್ದಾಗ ಮಾಡ್ಬೇಕಂದ್ರೆ ಅವಕ್ಕ ನಾವು ಮೇವು ಕತ್ತರಿಸುವ ಯಂತ್ರದಾಗ 1 ಇಂಚು ಸಣ್ಣಗೆ ಕತ್ತರಿಸಿ ಮಾಡಿ, ಅದ್ರ ಜೊತೆಗೆ ಒಣ ಜೋಳದ ಕಣಿಕೆ ಏನಿರ್ತಲ್ಲ, ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಡ್ಬೇಕಪ್ಪ. ಯಾವ್ದಕ್ಕೆ? ಆಕಳ ಆಯ್ತು, ಎಮ್ಮೆ ಆಯ್ತು, ಈ ಕುರಿ ಆಡುಗಳಿಗೆ ಆಯ್ತು. ಸರ್, ಕುರಿ ಆಡುಗಳಿಗೆ 5 ಕಿಲೋ ಕೊಡ್ಬೇಕಂತ? 5 ಕಿಲೋ ಕೊಡ. ಅದ್ರಾಗ 3 ಕೆಜಿ ಅಶವುಲ್ಲು. ಆ 3 ಕೆಜಿಗೆ ಏನಾಗುತ್ತೆ, ಈ ನೇಪೇರ್ ಹುಲ್ಲು ಅದು 2 ಕೆಜಿ, 1 ಕೆಜಿ ಕುದುರೆ ಮೆಂತೆ ಕೊಡ್ಬೇಕು. ಇನ್ನ 2 ಕೆಜಿ ಏನು ಉಳಿತಲ್ಲ, ಅದು ಒಣಗಿದ ಹುಲ್ಲನ್ನು ಕೊಡ್ಬೇಕಾಗ್ತದೆ. ಒಣಗಿದ ಹುಲ್ಲಂದ್ರೆ ರಾಗಿ ಹುಲ್ಲು ಆಗಿರ್ತದೆ. ಇಲ್ಲಪ್ಪ ಅಂದ್ರೆ ಈ ಜೋಳದ ಕಣಿಕೆ, ಸಜ್ಜಿ ಕಣಿಕೆ, ಜೋಳದ ಕಣಿಕೆ, ಸಜ್ಜಿ ಕಣಿಕೆ, ಜೋಳದ ಕಣಿಕೆ ಇಷ್ಟ ಪಡಂಗಿಲ್ಲ ಅವ್ಕ. ಅದಕ್ಕೆ ಏನ್ ಮಾಡಕ್ಕದು, ಉಪ್ಪಿನ ನೀರು ಸ್ವಲ್ಪ ಸಿಂಪಡಿಸಿ ಅದನ್ನ ಕೊಡ್ಬೇಕಾಗತ್ತೆ. ಅದನ್ನ ಸ್ವಲ್ಪ ಟಮೆಟೊ ಸಾಮಾನ್ಯ ಮತ್ತೆ ಸ್ವಲ್ಪ ಸಾಮಾನ್ಯ ನಂತರ ಯಾವ ರೀತಿ ಪೌಷ್ಟೀಕರಣ ಮಾಡ್ಬೇಕಂತ ನಾ ಹೇಳ್ತೇನೆ. ಅದನ್ನ ಕೊಡ್ಬೇಕಾಗ. ಎಲ್ಲದಕ್ಕಿಂತ ಮುಖ್ಯ ಏನಪ್ಪ ಅಂದ್ರೆ, ಕುರಿ ಮತ್ತು ಹಡಗಳಿಗೆ ಹುಲ್ಲು ಮತ್ತು ಇವನ್ನೆಲ್ಲ ಕೊಟ್ಟೆ ಕೊಡ್ತಿರ್ತಾರೆ, ಎಲ್ಲರೂ ಕೊಡ್ತಾರೆ ಇದನ್ನ. ದಾಣೆ ಮಿಶ್ರಣ ಕೊಡಂಗಿಲ್ಲ ಅವರು. ಕುರಿ ಆಡುಗಳಿಗೂ ದಾಣೆ ಮಿಶ್ರಣ ಕೊಡಬೇಕು, ಕಾನ್ಸಂಟ್ರೇಟ್ ಕೊಡಬೇಕು. ಅವಾಗೆ ಒಂದು ದಿನಕ್ಕೆ 150 ಗ್ರಾಂ ದೇಹದ ತೂಕ ಪಡಿತೇವೆ. ಅಂದ್ರೆ ಏನೇನು ಕೊಡ್ಬೇಕಂತ ಸರ್? ಅದರೊಳಗೆ ನೀವು ಹೊರಗಡೆ ನೀವು KMF-ನಾಗ ಆಯ್ತು, ಕಾಲ ಒಕ್ಕೂಟ ಮಹಮ್ಮನ್ ಹೇಳಿದಾಗ, ಇಲ್ಲಪ್ಪ ಕೆಲವು ಕಂಪನಿಗಳಿದಾವ, ಅವೆಲ್ಲ 50 KG ಬ್ಯಾಗಿ 1500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದು ರೈತರಿಗೆ ಭಾಳ ವರಿ ಆಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ 1 KG ಅಂದ್ರೆ 30 ರೂಪಾಯಿ ಬಿದ್ದಂಗೆ ಆಯ್ತದ, ಅದು ಭಾಳ ಕಾಸ್ಟ್ಲಿ ಆಗಿಬಿಡ್ತದೆ. ಹಿಂಗಾಗಿ ತಮ್ಮ ಹೊಲದಾಗ ಏನು ಬೆಳೆದಿರ್ತಾರಲ್ಲ, ಈ ತೊಗರಿ ಬೆಳೆದಿರ್ತಿರ್ಲಿ, ಹೌದು, ತೊಗರಿದ ಬೈ ಪ್ರಾಡಕ್ಟ್ ಬರ್ತಾ, ತೊಗರಿ ನುಚ್ಚನ ಬಂದಿರ್ತದೆ, ಇಲ್ಲಪ್ಪ ಅಂದರೆ ಭೂಸನ ಬಂದಿರ್ತದೆ ಅದರದ್ದು ಒಂದು, ಇಲ್ಲಪ್ಪ ಗೋಧಿದು ತೌಡ ಆಯಿತು. ಆಮೇಲೆ ಈ ಹತ್ತಿ ಕಾಳು ಜಾಸ್ತಿ ಬೆಳೀತಾರೆ ನಮ್ಮ ರಾಯಚೂರು ಸೈಡ್ ಆಯಿತು, ಶಾಪುರ್ನಾಗ ಆಯಿತು, ಅದು ಹತ್ತಿ ಕಾಳು ಹಿಂಡಿ ಗಾಣದಾಗ ಹಿಂಡಿ ಬಂದಿರುತ್ತೆ, ಅದನ್ನೊಂದು, ಈ ಲವಣ ಮಿಶ್ರಣ ಆಯಿತು, ಆಮೇಲೆ ಉಪ್ಪು ಇವೆಲ್ಲ ಇವನ್ನೆಲ್ಲ ಮಿಕ್ಸ್ ಮಾಡಿ ಅದು 1 ಕ್ವಿಂಟಲ್ ರೆಡಿ ಮಾಡಿ ಇಟ್ಕೋಬೇಕು. ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಈ ಒಂದು ಕುರಿ ಆಡುಗಳಿಗೆ 6 ತಿಂಗಳ ಕುರಿ ಮರಿಗಳಿಗೆ ಅವಕ್ಕೆ 150 ಗ್ರಾಂ ಕೊಡ್ಬೇಕಾಗತ್ತೆ. ಈಗ ಪ್ರೆಗ್ನೆಂಟ್ ಇರ್ತದ ಒಂದೊಂದು, ಗಬ್ಬು ಇರ್ತದ, ಇಲ್ಲಪ್ಪ ಅಂದ್ರೆ ತಾಯಿ ಆಗಿರ್ತಾಳ, ಅಂತವಕ್ಕೆ ಏನ್ ಮಾಡ್ಬೇಕಾಗತ್ತೆ, ಹಾಲೆಂಡುವಂತ ಆಡುಗಳಿಗೆ ಅಥವಾ ಕುರಿಗಳಿಗೆ 300 ಗ್ರಾಂ ಕೊಡ್ಬೇಕಾಗತ್ತೆ. ಈ ಬಲಿತ ಟಗರಗಳು ಇರ್ತಾವ, ಅವ್ಕೆ ಹೆಚ್ಚು ಕೊಡ್ಬೇಕು, ಅದಕ್ಕೆ 500 ಗ್ರಾಂ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಮತ್ತೆ ಸೆಮನ್ ಪ್ರೊಡಕ್ಷನ್ ಆಗ್ಬೇಕಾಗಿರ್ತಲ್ಲ, ಸ್ಪರ್ಮೋಟೋಸ್ ವೀರ್ಯಾಣುಗಳ ಸಂಖ್ಯೆ ಇದು ಮಾಡ್ಬೇಕಾಯ್ತಂತಂದ್ರೆ ಅದಕ್ಕೆ 500 ಗ್ರಾಂ ಕೊಡ್ಬೇಕಾಗುತ್ತೆ. ಈ ರೀತಿಯಾಗಿ ದಾಣಿ ಮಿಶ್ರಣ ಯಾರ ರೈತರು ಮಾಡಂಗಿಲ್ಲ, ಈ ಕುರಿ ಆಡೋ ಸಾಕಾಣಿಕೆ ಮಾಡಿ ಅವ್ರೇನ್ ತಿಳ್ಕೊಂತಾರ, ಈ ಹಸೆ ಹುಲ್ಲು ಒಣ ಹುಲ್ಲು ಗಿಡ ಮರಗಳು ಕೊಟ್ಟುಬಿಟ್ರೆ ಆಯ್ತು ತಾನೆ ತಾನೆ ಬೆಳಿತೇವೆ ಅಂತ ತಿಳ್ಕೊಂತಾರೆ. ಅದು ಬೆಳಿತಾವ, ಇಷ್ಟು ಬೆಳೆದಿಲ್ಲ, ಬೆಳಿತಾವ ವೈಜ್ಞಾನಿಕವಾಗಿ. ನಮಗೆ ಎಷ್ಟು ಬೇಕಾಗದ, 1 ತಿಂಗಳು 4.5 KG ಟಾರ್ಗೆಟ್ ಇಟ್ಕೋಬೇಕು ನಾವು. ಅಷ್ಟು ಬೆಳಿಬೇಕು, ಅಷ್ಟು ಬೆಳಿತಂದ್ರೆ ನಿನಗೇನಾಗತ್ತ ಲಾಭ ಆಗುತ್ತೆ ನಿನಗೆ, ಅದು ಬಹಳ ಮುಖ್ಯ ನಿಮಗೆ ಸರ್. ಮತ್ತೆ ನಗಳೆ ಕೇಳಿದಂಗೆ ಈ ಆಕಳ ಮತ್ತೆ ಎಮ್ಮೆ ಇವಕ್ಕೆ ಎಷ್ಟು ಮೇವು ಕೊಡಬಹುದು? ಬಹಳ ಮುಖ್ಯ, ಯಾಕಂದ್ರೆ ರೈತರು ಮೇವು ಆಮೇಲೆ ದಾಣಿ ಮಿಶ್ರಣ ಕರೆಕ್ಟ್ ಕುಡ್ಲಾರ್ದೆ ಹಾಲು ಮಾತ್ರ ಹೆಚ್ಚಿಗೆ ಬರಬೇಕು ಅಂತ ವಿಚಾರ ಮಾಡ್ತೀವಿ. ಹೌದು, ಇದ್ರ ಬಗ್ಗೆ ಹೇಳ್ರಿ. ಯಾವತ್ತಿಗೆ ಇನ್ಪುಟ್ ಎಷ್ಟು ಕೊಟ್ಟಿರ್ತಾರಲ್ಲ, ನಾವು ಒಳಗಡೆ ಎಷ್ಟು ಕೊಟ್ಟಿರ್ತೀವಿ ಅಷ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕಾಗುತ್ತೆ ಔಟ್ಪುಟ್ ಅಂತೀವಿ. ನಾವು ಒಳಗೆ ಕೊಡ್ಲಾರ್ದೇನೆ ಹೊರಗೆ ಹಾಲು ಬರಂಗಿಲ್ಲ. ಅದ್ರ ಸಲುವಾಗಿ ಒಂದು ದಿನಕ್ಕೆ ಒಂದು ಆಕಳ ಅಥವಾ ಎಮ್ಮೆ 30 KG ಮೇವು ತಿಂತಾವ. 30 KG? ಹೌದು, ಇದು ನಮ್ಮ ರೈತರಿಗೆ ಗಮನಿಸಬೇಕು, ಗಮನಿಸಬೇಕು. ನಾನು ಆರ್ಡರ್ ಹೇಳಿದ್ದೆ ನಿಮ್ಗೆ, ಒಂದು ಆಕಳ 5 ಅಥವಾ 6 ಕುರಿಗೆ ಸಮಾನ ಅಂತ, ಅಲ್ಲಿ 5 KG ತಿಂತದೆ ಅಂತ ಹೇಳಿದ್ದೆ. 25 ಆಯ್ತು, ಯಾವುದು ಒಂದು ಆಕಳಕ್ಕೆ 5-6 ಕುರಿಗೆ ಸಮಾನ ಅಂತ. 20 KG ಸಕ್ರಿಯ ಅಂಶ ಇರುವಂಥ ಮೇವಿನ ಬೆಳೆ ಯಾವುದು? ಹೈಬ್ರಿಡ್ ನೇಪಿಯರ್ ಹುಲ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಈ ನಮ್ಮ ಬಹುವಾರ್ಷಿಕ ಮೇವಿನ ಜೋಳದ ಬೆಳೆ ಅಂತ ಹೇಳಿದ್ದು ಅದರದ್ದಾಗಿರ್ಬೋದು. ಅದನ್ನ 20 KG ಚಾಫ್ ಕಟ್ಟರ್ನಾಗ ಹಾಕಿ, ಮೇವು ಕತ್ತರಿಸುವ ಯಂತ್ರದಾಗ ಹಾಕಿ ಸಣ್ಣ ಸಣ್ಣ ಮಾಡಿ ಕೊಡ್ಬೇಕು. ಅದ್ರ ಜೊತೆಗೆ 5 KG ಏನು ಮಾಡ್ಬೇಕಾಗತ್ತ, ಪ್ರೋಟೀನ್ ಅಂಶ ಇರುವಂಥದ್ದು ಯಾವುದು? ಹೆಡ್ಜ್ ಲೂಸರ್ನೆ, ಕುದುರೆ ಮೆಂತೆ, ಸ್ಟೈಲೋಜ್ ಅಂತಸ್ ಕೊಡ್ಬೇಕಾಗತ್ತೆ. ಇನ್ನು 5 KG ಏನು ಮಾಡ್ಬೇಕಾಗತ್ತ, ಒಣಗಿದ ಹುಲ್ಲು, ಇಲ್ಲರೂ ಭತ್ತದ ಕಣಿಕೆ. ಈ ಗಂಗಾವತಿ ಭಾಗದಾಗ ಏನು ಮಾಡ್ತಾರೆ, ಒಣಗಿ ಭತ್ತದ ಹುಲ್ಲು ಕೊಡ್ತಾರೆ. ಈ ನಮ್ಮ ಭಾಗದಾಗ ಏನು ಮಾಡ್ಬೇಕು, ಜೋಳದ ಕಣಿಕೆ. ಇದನ್ನು ಒಂದು ಚಾ ಮೇವು ಕತ್ತರಿಸುವ ಯಂತ್ರದಾಗ ಹಾಕಿ ಸಣ್ಣ ಪುಡಿ ಪುಡಿ ಮಾಡಿ ಅದನ್ನು ಕೊಡ್ಬೇಕಾಗುತ್ತೆ. ಈ 30 KG ಒಂದೇ ಟೈಮ್ ಕೊಡ್ಬೇಕಾ ಅಂತಂದ್ರೆ ರೈತರ ಪ್ರಶ್ನೆ ಬರ್ತದೆ. ಇಲ್ಲ, ಆ 30 KG ಒಂದು ದಿನದ್ದು ಒಂದು ಹಾಕ್ಲದ್ದು, ಒಂದು ಹಾಕ್ಲಿ, 24 ತಾಸು ಒಳಗಡೆ. 24 ತಾಸು, ಮುಂಜಾನೆ 10-12 KG, ಮಧ್ಯಾಹ್ನ 10-12 KG, ಸಾಯಂಕಾಲ 10-12 KG, ಆ ರೀತಿ 10-10 KG ಡಿವೈಡ್ ಮಾಡಿ ಕೊಡ್ಬೇಕು. 3 ಡಿವೈಡ್ ಮಾಡಿ ಕೊಡ್ಬೇಕಾಗತ್ತ. ಈ 30 KG ಡಿವೈಡ್ ಮಾಡಿದ್ಮೇಲೆ ದಾಣಿ ಮಿಶ್ರಣ ಅಷ್ಟೇ ಮುಖ್ಯ. ಅದು 2.5 ಲೀಟರ್ ಹಾಲು ಹಿಡಿತಾ ಇತ್ತಪ್ಪ ಅಂದ್ರೆ 1 KG ದಾಣಿ ಮಿಶ್ರಣ ಬೇಕು. ದಾಣಿ ಮಿಶ್ರಣ ಅವಾಗ ಕಾಂಪೋಸಿಷನ್ ಹೇಳಿದೆ ನಿಮ್ಗೆ, ಅದಕ್ಕೆ ಏನೇನು ಬೇಕಾದ ಸಾಮಗ್ರಿ ಅಂತ, ತೊಗರಿ ನುಚ್ಚು ಬೇಕಾಗತ್ತ, ಗೋಧಿ ತೌಡ್ ಬೇಕಾಗತ್ತ, ಹಟ್ಟಿಕಾಳು ಹಿಂಡಿ ಬೇಕಾಗುತ್ತೆ. ದಾಣಿ ಮಿಶ್ರಣ ಎಲ್ಲದಕ್ಕೂ ಆಕಳುಗಳಿಗೆ ಪ್ರಮಾಣ ಅಷ್ಟೇ ಚೇಂಜ್ ಆಗುತ್ತೆ. ಕುರಿಗಳಿಗೆ ಆಡುಗಳಿಗೆ ಕಡಿಮೆ ಬೇಕಾಗತ್ತ, ಈ ಆಕಳ ಎಮ್ಮೆಗಳು ಜಾಸ್ತಿ ಬೇಕಾಗುತ್ತೆ. ಯಾಕಂದ್ರೆ 300 KG ತೂಕ ಇರ್ತವೆ, 500 KG ತೂಕ ಇರ್ತವೆ. ಯಾವುದು? ನಮ್ಮ ಹೆಚ್ಚಪ್ಪ ಆಕಳ, ಜರ್ಸಿ ಆಕಳು. ಹೌದು, ಕುರಿ ಆಡುಗಳು ಎಷ್ಟಿರ್ತಾವೆ, 30 KG, 40 KG, 50 KG ಇರ್ತಾವೆ. ಅದಕ್ಕೆ ಹಿಂಗಾಗಿ ಪ್ರಮಾಣ ಚೇಂಜ್ ಆಗುತ್ತೆ. ಕ್ವಾಂಟಿಟಿ ನಾವೇನು ಕೊಡುವಂಥದ್ದು, 2.5 ಅಥವಾ 3 ಲೀಟರ್ ಹಾಲಿಂಡುವಂಥ ಆಕಳುಗಳಿಗೆ 1 KG ದಾಣಿ ಮಿಶ್ರಣ ಕೊಡಬೇಕಾಗತ್ತೆ. ಅಂದ್ರೆ 10 ಲೀಟರ್ ಹಾಲಿಂಡ್ ತಾ ಇತ್ತಪ್ಪ ಅಂದ್ರೆ 4 KG ದಾಣಿ ಮಿಶ್ರಣ ಕೊಡಲೇಬೇಕು ನಾವು. ಇನ್ನೂ ಒಂದು ವಿಶೇಷ ಗಮನಿಸಬೇಕಂತಂದ್ರೆ, ರೈತರು ಹೆಚ್ಚಾನೆಚ್ಚು ರೈತರು ಈಗ ಯಾವ್ದಕ್ಕೆ ಹಾಕ್ತಾರೆ, ಸೊಸೈಟಿಗೆ ಹಾಕ್ತಾ ಇದ್ದಾರೆ, ಹಾಲಿಂಡ್ ಡೈರಿ ಸೊಸೈಟಿ. ಅಲ್ಲಿ ಏನು ಕಂಪ್ಲೇಂಟ್ ಮಾಡ್ತಾ ಇದಾರ, ಸರ್ ಹಸೆ ಹುಲ್ ಕೊಡ್ತಾ ಇರ್ತೀವಿ ಎಲ್ಲ ಮಾಡಿದ್ರೆ ಡಿಗ್ರಿನೇ ಬರ್ತಾ ಇಲ್ಲ, ಫ್ಯಾಟೇ ಬರ್ತಾ ಇಲ್ಲ, ಫ್ಯಾಟ್ ಮೇಲೆ ರೇಟ್ ಸಿಗ್ತದೆ. ಫ್ಯಾಟ್ ಬಂದ್ರೆ, ಯಾಕಂದ್ರೆ ಫ್ಯಾಟು SNF ಬಂತಂದ್ರೆ ಅಲ್ಲಿ ರೇಟ್ ಜಾಸ್ತಿ ಬರ್ತದೆ. ಹೌದು, ಎಮ್ಮೆಲಿಗೆ ರೇಟ್ ಜಾಸ್ತಿ ಅದ, ಆಕಳದಲ್ಲಿ ಕಡಿಮೆ ಅದ, ಯಾಕಂದ್ರೆ ಫ್ಯಾಟ್ ಕಡಿಮೆ ಇದ್ರದ್ದು ಆಕಳದ್ದು. ಅಂದ್ರೆ ಆಕಳ ಫ್ಯಾಟ್ ಹೆಚ್ಚು ಮಾಡೋಕಂದ್ರೆ ಏನ್ ಮಾಡ್ಬೇಕು? ಆಕಳದು 10 ಲೀಟರ್ ಹಾಲು, ಎಮ್ಮೆದ 5 ಲೀಟರ್ ಈಕ್ವಲ್ಲಿ ಫ್ಯಾಟ್ ಲೆಕ್ಕದಾಗ. ಆಕಳದ 10 ಲೀಟರ್, ಎಮ್ಮೆದ 5 ಲೀಟರ್, ಎರಡು ಈಕ್ವಲ್ಲಿ. ಅದು ಎಮ್ಮೆದ 5 ಲೀಟರ್ ಅಂದ್ರೆ ನಾಳೆ ಅದ್ರದ್ದು ಫ್ಯಾಟ್ ಜಾಸ್ತಿ ಇರೋದ್ರಲ್ಲಿ ಅವ್ನಿಗೆ ಅಷ್ಟೇ ರೊಕ್ಕ ಬಂದಿರ್ತದ. ಅದನ್ನ ನಾವು ತಿಳ್ಕೊಳ್ಬೇಕು. ನಾವು ಉತ್ತರ ಕರ್ನಾಟಕ ಬಗ್ಗೆ ವಿಶೇಷತೆ ಇದು. ನಾವು ಅದೇ ದಕ್ಷಿಣ ಕರ್ನಾಟಕದ ನಮ್ಮ ಬೆಂಗಳೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಹೋದ್ರೆ ಅಲ್ಲಿ ಎಮ್ಮೆಗಳನ್ನೇ ಕಡಿಮೆ. ಈ ಕೋಲಾರದಾಗ ಹೋಗ್ರಿ ನೀವು, ಬರೇ HF ಜರ್ಸಿ ಆಕಳುಗಳು. ನಮ್ಮ ಗುಲ್ಬರ್ಗ, ಬೆಳಗಾಂ, ಬಿಜಾಪುರ ಈ ಕಡೆ ಎಮ್ಮೆಗಳು, ಈ ಭಾಗದಾಗಷ್ಟೇ ಎಮ್ಮೆಗಳು. ಯಾಕಂದ್ರೆ ನಮಗೆಲ್ಲ ಗಟ್ಟಿ. ಆಂಧ್ರ ಮತ್ತು ಮಹಾರಾಷ್ಟ್ರದ ನಮ್ಮದು ಏನು ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ, ನಮಗೆಲ್ಲ ಗಟ್ಟಿ ಹಾಲು ಬೇಕು. ಅಲ್ಲೆಲ್ಲ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಗಟ್ಟಿ ಹಾಲಿಗೆ ಜಾಸ್ತಿ ಪ್ರಾಮುಖ್ಯತೆ ಇಲ್ಲ. ಹಾಲು ಸಿಕ್ಕರೆ ಜಾಸ್ತಿ ಆಗ್ಯದ, ಹಾಲು ಸಿಕ್ಕರೆ ಅವ್ರಿಗೊಂದು ದೊಡ್ಡ ಹಬ್ಬ ಇದ್ದಂಗೆ. ಹಿಂಗಾಗಿ ಆಕಳದಾಲಿಗೆ ಅಷ್ಟು ಡಿಮ್ಯಾಂಡ್ ಅದ ಅವ್ರಿಗೆ, ನಮಗೆ ಗಟ್ಟಿ ಹಾಲು ಬೇಕು. ಹಿಂಗಾಗಿ ಮೊಸರಿಂಗು ಹಾಲಿಗೆ ಗಟ್ಟಿ ಹಾಲು ಬೇಕಿರೋದ್ರಿಂದ ಎಮ್ಮೆ ಹಾಲಿಗೆ ನಮ್ಗೆ ಪ್ರಾಮುಖ್ಯತೆ ಭಾಳ ಇದೆ. ಹಿಂಗಾಗಿ ಎಮ್ಮೆ ಹಾಲು 5 ಲೀಟರ್ ಕೊಟ್ಟರು ಒಂದು ರೀತಿ ಭಾಳ ಡಿಮ್ಯಾಂಡ್ ಅನ್ನೇ ಅದು. ಈಗ ಗುಲ್ಬರ್ದಾಗ ಎಮ್ಮೆ ಹಾಲಿ ನಡೀತಾ ಇರೋದು 60-70 ರೂಪಾಯಿ ಲೀಟರ್ ನಡೀತಾ ಇದೀಗ ರೇಟ್. ಅದು ಹಿಂಗಾಗಿ ನಾವು ಅದೇ ಆಕಳದಲ್ಲಿ ತಗೊಂಡ್ರೆ 30-35 ರೂಪಾಯಿ, ಈ ಗಿರ್ರ ಆಕಳ ಅಂತ ಬಂದ ಸಲ 50 ರೂಪಾಯಿ, ಅದು ಒಂದು ನಮ್ಮ ದೇಶದ ಆಕಳ ತಳಿ ಅಂತಂದು ಆ ಗಿರ್ರ ಆಕಳಗ ಅದಕ್ಕೆ 50 ರೂಪಾಯಿ ಲೀಟರ್, 45 ರೂಪಾಯಿ ಲೀಟರ್ ನಡೀತಾ ಇದೆ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ 2.5-3 ಲೀಟರ್ ಹಾಲಿನಂತ ಆಕಳಗಳು 1 ಕೆಜಿ ದಾಣೆ ಮಿಶ್ರಣ ಬೇಕೇ ಬೇಕು. ಅದು ಇನ್ನೂ ಹಾಲು ಹೆಚ್ಚಿಗಿಂತಾದ್ರೆ ಇನ್ನೂ ಜಾಸ್ತಿ ಕೊಡ್ಬೋದು. ಇದ್ರದ್ದು ಇನ್ನೂ ಒಂದು ಏನಾಗುತ್ತೆ, ಡಿಗ್ರಿ ಜಾಸ್ತಿ ಮಾಡ್ಬೇಕಂತ ಹೇಳಿದೆ ನಿಮ್ಗೆ. ಅದಕ್ಕೆ ಯಾವಾಗ ಡಿಗ್ರಿ ಕ್ವಶನ್ ಕೇಳ್ತಾ ಇರ್ತಾರೆ, ಡಿಗ್ರಿ ಬರಲ್ಲ ಅವ್ರು ಏನು ಮಾಡ್ಬೇಕಾಗುತ್ತಂದ್ರೆ ಬರೀ ಅಶೌಲ್ ಅಂದ್ರೆ ಎಂಥದ್ದು ಆಗ್ತಿರ್ತಾರೆ, ನೀಪೇರು ಉಲ್ಲೆ ಆಗ್ತಿರ್ತಾರೆ, ಕಬ್ಬು ಬೆಳೆದಂಗೆ ಬಿಡ್ತಾರೆ. ಬಟ್ ಅದ್ರ ಜೊತೆಗೆ ಕಬ್ಬು ಬೆಳೆಯುವಂತವ್ರು ಕಬ್ಬಿನ ವಾಡಿನ ಹಾಕ್ಬಿಡ್ತಾರೆ. ಕಬ್ಬಿನ ವಾಡಿ ಐತ್ರಿ, ಕಬ್ಬಿನ ವಾಡಿನಂಗೆ ನಾವು ರೈತರನ್ನ ಕೇಳ್ತಿರ್ತೀವಿ ಯಾವ್ದು ಉಲ್ಲ ಹಾಕಿದ್ರಿ ಅಂತಂದ್ರೆ, ಅಶ ಉಲ್ಲ ಹಾಕ್ತಾ ಇದ್ರೆ ಸಾಹೇಬ್ರಿ ಸರ್ಕಾರ ಉಲ್ಲ ಹಾಕ್ತಾ ಇದ್ವಿ ಆದ್ರೂ ಡಿಗ್ರಿ ಬರ್ತಾ ಇಲ್ಲ ಅಂತಿರ್ತಾರೆ. ಸರ್ಕಾರಿ ಉಲ್ಲ ಹಾಕಿದ್ರೆ ಡಿಗ್ರಿ ಬರಂಗಿಲ್ಲ, ಸರ್ಕಾರಿ ಉಲ್ಲ ಅಂದ್ರೆ ಹೈಬ್ರಿಡ್ ನೇಪೇರಲ್ಲಿ ಒಂದು ಒಂದೇ ಸರ್. ಹಾಗಾದ್ರಲ್ಲಿಂದ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ, ಹಾಲಿಗೆ ಫ್ಯಾಟ್ ಜಾಸ್ತಿ ಆಗಂಗಿಲ್ಲ. 4 ಲೀಟರ್ 5 ಲೀಟರ್ ಆಗುತ್ತೆ. ಯಾವಾಗ ಫ್ಯಾಟ್ ಬರ್ತದ, ಪ್ರೋಟೀನ್ ಅಂಶ ಇರುವಂತ ಮೇವಿನ ಬೆಳೆ ಹಾಕಬೇಕಾಗತ್ತ. ಪ್ರೋಟೀನ್ ಅಂಶ ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ, ಕುದುರೆ ಮೆಂತಿ ಹಾಕಬೇಕು ಇಲ್ಲ ಹೆಡ್ಜ್ ಲೂಸರ್ನೆ ಹಾಕಬೇಕು ಅಂತವನ್ನ ಹಾಕಿದಾಗ ಅದು 5 ಕೆಜಿ ಅಷ್ಟೇ ಹಾಕಬೇಕು. 20 ಕೆಜಿ ನಾವು ಸಕ್ಕರೆ ಅಂಶ ಇರುವುದು ಸರ್ಕಾರಿ ಹುಲ್ಲು, 5 ಕೆಜಿ ಈ ಕುದುರೆ ಮೆಂತೆ, 5 ಕೆಜಿ ಜೋಳದ ಕಣಕಿ, ಇವು 3 ಹಾಕಿದಾಗ ಮಾತ್ರ ನಿಮ್ಗೆ ಹಾಲಿನ ಇಳುವರಿನೂ ಜಾಸ್ತಿ ಆಗುತ್ತೆ, ಅಲ್ಲಿ ಫ್ಯಾಟ್ ಪರ್ಸೆಂಟು ಜಾಸ್ತಿ ಆಗುತ್ತೆ. ಮೇವಿನ ಅಲ್ಲಿ ಜೋಳದ ಕಣಕಿ ಕೊಡೋದು ವಿಶೇಷತೆ ಇದೆ. ಯಾಕೆ ಕೊಡ್ತಾ ಇದ್ದಪ್ಪ, ಮೇವಿನ ಅದು ಒಳಗಡೆ ಜೀರ್ಣ ಶಕ್ತಿನೂ ಜಾಸ್ತಿ ಮಾಡ್ತದೆ, ಪಚನ ಶಕ್ತಿ ಜಾಸ್ತಿ ಆಗೋದ್ರಲ್ಲಿಂದ, ಮತ್ತೆ ಜಾಸ್ತಿ ಹಸವುಲ್ ಕೊಟ್ಟರೆ ಉಚ್ಕಂತಾವು. ಹೌದು, ಈ ರೀತಿಯಾಗಿ ಹಸವುಲಿನ ಜೊತೆ ಒಣಹುಲು ಕೊಟ್ಟರೆ ಉಚ್ಕಣಂಗಿಲ್ಲ, ಆರೋಗ್ಯ ಕಾಪಾಡ್ತದೆ, ಪಚನ ಕ್ರಿಯೆ ಚೆನ್ನಾಗಿ ಆಗುತ್ತೆ. ಅದೊಂದು ವಿಶೇಷತೆ ಇದೆ ಅದ್ರ, ನಾವು ಯಾವತ್ತಿಗೆ ಹಸವುಲಿನ ಜೊತೆ ಒಣಹುಲು ಬೇಕೇ ಬೇಕು. ಸರ್, ಹಾಗಾದ್ರಿನ ಈ ಎಮ್ಮೆಗಳಿಗೆ ಇನ್ನೂ ಹೆಚ್ಚು ಕೊಡ್ಬೇಕು ಹೇಗೆ? ಯಾವುದು ಇಲ್ಲ ಅಂದ್ರೆ 1 ಕೆಜಿ ದೇಶಕ್ಕೆ ಎಷ್ಟು ಕೆಜಿ ಒಂದು ಮೇವು ನಾವು ಕೊಡ್ಬೇಕಾಗ್ತದೆ? ಇಲ್ಲ, ಎಮ್ಮೆದು ಅದೇ ಈ ಆಕಳದ ಜರ್ಸಿ ಆಕಳ, HF ಆಕಳ ಆಯ್ತು, ಈ ನಮ್ಮ ಎಮ್ಮೆ ಆಯ್ತು, ಎಲ್ಲದಕ್ಕೂ ಈ ನಮ್ಮ ಜವಾರಿ ಆಕಳಗಳಕ್ಕೆ ಅವಕ್ಕೆಲ್ಲ 20 ಕೆಜಿ ಹಂಗೆ ಬೇಕಾಗುತ್ತೆ. ಈ ನಾನೇನು ಹೇಳಿದೆ, 10 ಲೀಟರ್ ಹಾಲಿಂಡುವಂಥ, ಸುಮಾರು 8-10 ಲೀಟರ್ ಹಾಲಿಂಡುವಂಥ ಎಮ್ಮೆ ಅಥವಾ ಆಕಳಗಳಿಗೆ ದಿನಕ್ಕೆ 30 ಕೆಜಿ ಬೇಕು. 30 ಕೆಜಿ ಅದು ಎಮ್ಮೆ ಇರಲಿ ಆಕಳ ಇರಲಿ ಯಾವುದೇ ಇರಲ್ಲ, ಅದರ ಕಡಿಮೆ ಇತ್ತು ಅಂದರೆ 20 ಕೆಜಿ ಆದರೆ ನಾವು ಕೊಡಲೇಬೇಕು. ಕಡಿಮೆ ಇದ್ದರೆ 20 ಕೆಜಿ ಬೇಕಾಗುತ್ತೆ. ಸರ್, ಹಂಗಂತಂದ್ರೆ ಸರ್, ಒಣಮೇವನ್ ಇರ್ತಲ್ಲ ನಮ್ಮಲ್ಲಿ, ಸಾಮಾನ್ಯವಾಗಿ ಒಣಮೇವು ಜಾಸ್ತಿ ಸಿಗ್ತದೆ, ಈ ಒಣಮೇವನ್ನ ನಾವು ಯಾವ ರೀತಿ ಒಂದು ಪೌಷ್ಟಿಕಾಂಶ ಹೆಚ್ಚು ಮಾಡಬಹುದು? ಈ ಒಣಮೇವು ಯಾವ ಬರುತ್ತಪ್ಪ ಅಂತಂದ್ರೆ, ಈ ನಮ್ಮ ಮಾರ್ಚಿನಾಗ ಈ ಜೋಳ ಕಟಾವ್ ಆಗುತ್ತೆ. ಹೌದು, ಈ ತೊಗರಿ ತಕ್ಕಡ ಮೇಲೆ ಜೋಳ ಹಾಕ್ತಿರ್ತಾರೆ, ಜೋಳ ಹಾಕಿದ ಮೇಲೆ ಕಟಾವ್ ಆಗುತ್ತೆ, ಫೆಬ್ರವರಿ ಮಾರ್ಚ್ ತಿಂಗಳ ಮೇಲೆ ಕಟಾವ್ ಆಗುತ್ತಲ್ಲ, ಆ ಜೋಳದ ಕಣಿಕೆ ಏನ್ ಮಾಡ್ತಾರೆ, ಡೈರೆಕ್ಟ್ ಹೋಗಿ ಎತ್ತುಗಳಿಗೆ ಎಮ್ಮೆಗಳಿಗೆ ಹಾಕ್ಬಿಡ್ತಾರೆ. ಫಸ್ಟಿಗೆ ಎತ್ತುಗಳಿಗೆ ಹಾಕ್ತಾರೆ, ಆ ತಿಂದದ್ದು ಚಿಪ್ಪಾಡಿ ಉಳಿದಿರ್ತದಲ್ಲ, ಯಾವುದು ಮ್ಯಾಲಿನ ತೊಗಟೆಲ್ಲ ತಿಂತದೆ, ಅದು ಮ್ಯಾಕೆ ಒಳಗಿನ ಕಾಂಡ ಇರ್ತದೆ, ಅದನ್ನ ತೆಗೆದು ಹೋಗಿ ಮತ್ತೆ ಎಮ್ಮೆಗಳಿಗೆ ಹಾಕಳಗಳಿಗೆ ಹಾಕ್ತಾರೆ ರೈತರು. ಫಸ್ಟಿಗೆ ಡೈರೆಕ್ಟ್ ಅನ್ನೋದನ್ನ ಹಾಕಂಗಿಲ್ಲ, ಯಾಕಂದ್ರೆ ಎತ್ತಿಗೆ ಭಾಳ ಪ್ರಿಫರೆನ್ಸ್ ಕೊಡ್ತಾರೆ. ಎತ್ತಿಗೆ ಹಾಕಂದ್ರೆ 70-80 ಸಾವಿರ ಬರುತ್ತೆ, 100,000 ರೂಪಾಯಿ ಇರ್ತದೆ. ಅದು ಒಂದು ರೀತಿ ಬಸವಣ್ಣ ಅಂತ ಪ್ರೀತಿ ಪೂಜೆ ಮಾಡ್ತಿರ್ತಾರೆ, ಕೆಲಸನಾಗ್ಬೇಕು ಅದು ಪೂಜನೇ ಭಾವದಿಂದ ಕಾಣೋದ್ರಲ್ಲಿಂದ. ಅದು ಕಂಡ ಮೇಲೆ ನೆಕ್ಸ್ಟ್ ಅದು ಉಳಿದನ್ನ ಚಿಪ್ಪಾಡಿ ಏನ್ ಮಾಡ್ತಾರೆ, ಈ ಆಕಳ ಎಮ್ಮೆಗಳಿಗೆ ಹಾಕ್ತಿರ್ತಾರೆ. ಎಲ್ಲರೂ ಅಂತಲ್ಲ, ಕೆಲವೊಬ್ರು ಜಸ್ಟ್ ಎಲ್ಲ ರೈತರು ನಾವು ನೋಡ್ತಿರ್ತೀವಿ. ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತಂದ್ರೆ, ಇದಕ್ಕೆ ಯೂರಿಯಾದಿಂದ ಅಥವಾ ಉಪ್ಪಿನಂಶದಿಂದ ಒಣಮೇವಿನ ಪೌಷ್ಟೀಕರಣ ಐತಿ ಅಂತ ಒಂದು ಸಂಶೋಧನೆ ಇದೆ. ಏನದು, 1 ಕ್ವಿಂಟಲ್ ಜೋಳದ ಕಣಿಕೆ ಇರ್ತದೆ, 1 ಕ್ವಿಂಟಲ್ ಜೋಳದ ಕಣಿಕೆ ಅಂದ್ರೆ ಮೇವು ಕತ್ತರಿಸುವಂತ ಸಣ್ಣಗೆ ಪುಡಿ ಪುಡಿ ಮಾಡಿ ಅದನ್ನ ಏನ್ ಮಾಡ್ಬೇಕಾಗತ್ತ, 1 ಇಂಚ್ ಇರ್ಬೇಕು. ಅದನ್ನ ಏನ್ ಮಾಡ್ಬೇಕು, ನಾವು 25-30 ಲೀಟರ್ ನೀರಿನಾಗ ಅಂದ್ರೆ 1.5 ಬಕೆಟ್ ನೀರಿನಾಗ 2 ಕೆಜಿ ಯೂರಿಯಾ ಹಾಕ್ಬೇಕು. ಈಗ ಬೇವು ಮಿಶ್ರಿತ ಯೂರಿಯಾ ಬರ್ತಾ ಇದೆ, ಅದನ್ನ ಹಾಕಿದ್ರೆ ಬಂದು ನಡೀತದೆ. ಅದನ್ನ ಸರಿಯಾಗಿ ಕಲಿಸಿ ನಾವೇನು ಮಾಡೋಕ್ಕಾಗುತ್ತೆ, ಯೂರಿಯಾ ಸಣ್ಣಗೆ ಏನು ಕತ್ತರಿಸಿರ್ತವಲ್ಲ ಅದ್ರ ಮೇಲೆ ಚಿಮುಕ್ಸ್ಬೇಕಾಗತ್ತೆ. ಮೇಲೆ ಕೆಳಗೆ ಚಿಮುಕ್ಸಿ ಇವೊಂದು ತಾಡ್ಪಾಲ ಆಯಿತು, ಗೋಣಚೀಲ ಆಯಿತು, ಅದನ್ನು ಮುಚ್ಚಬೇಕು. ಅದನ್ನು ಗಾಳಿ ಆಡಲಾರ್ದ ಮುಚ್ಚಿಬಿಡ್ಬೇಕು, ಗಾಳಿ ಆಡ್ದಂಗೆ ಮುಚ್ಚಬೇಕು. ಯಾವ ಯೂರಿಯಾ ಈ ಮತ್ತು ನೀರಿನ ಜೊತೆಗೆ ರಿಯಾಕ್ಷನ್ ಆಯ್ತು ಅಂತಂದರೆ ಅವಾಗ ಅದರಿಂದ ಅಮೋನಿಯಾ ಗ್ಯಾಸ್ ರಿಲೀಸ್ ಆಗುತ್ತೆ. ಆ ಅಮೋನಿಯಾ ಏನು ಮಾಡ್ತಾ, ಆ ಗಟ್ಟಿದ್ದಂಥ ಜೋಳದ ಕಣಿಕೆಗಳನ್ನ ಮೆತ್ತಗೆ ಮಾಡ್ತದೆ. ಆ ಮೆತ್ತಗೆ ಮಾಡ್ತಾ ಮತ್ತೆ ಯೂರಿಯಾ ಇರೋದ್ರಿಂದ ಉಪ್ಪಿನಂಶನೇ ಜಾಸ್ತಿ ಇರ್ತದೆ, ಅಂದ್ರೆ ರುಚಿ ಹೆಚ್ಚಾಗುತ್ತೆ. ಈ ರೀತಿಯಾಗಿ ಅದನ್ನು ಏನು ಗಾಳಿ ಆಡಲಾರ್ದಾಗ ಎಷ್ಟು ದಿನ ಇಡಬೇಕಾಗುತ್ತೆ, 21 ದಿನ ಮುಚ್ಚಿಡ್ಬೇಕು ನಾವು. ಅವಾಗೇನಾಗುತ್ತೆ, ಅದು ಅಮೋನಿಯಾ ಏನಿರುತ್ತೆ ಜೋಳದ ಕಣಿಕೆಯನ್ನು ಮೆತ್ತಗೆ ಮಾಡ್ತದೆ. 22ನೇ ದಿನ ಏನು ಮಾಡ್ಬೇಕಾಗುತ್ತೆ, ಗಾಳಿ ತೆಗೆದು ಅದನ್ನು ದಿನಾ ಒಂದು ಆಕಳ ಅಥವಾ ಎಮ್ಮೆಗಳಿಗೆ 8 ಕೆಜಿ ಹಾಕ್ಬೇಕಾಗುತ್ತೆ. 8-10 ಕೆಜಿ 8-10 ಕೆಜಿ ನಾವು ಇದನ್ನು ರೆಡಿ ಮಾಡಿವಂಥದ್ದು ಮುಂಜಾನೆಯಿಂದ ರಾತ್ರಿ ತನಕ ಇದೇ ಹಾಕಿದ್ರೆ ನಡೆಯಂಗಿಲ್ಲ, ಒಂದೇ ಹಾಕೋಂಗಿಲ್ಲ. ಅದ್ರ ಜೊತೆಗೆ ನಾವು ಹಸ ಹುಲ್ಲು ಹಾಕ್ತಿರ್ಬೇಕು, ಒಣ ಹುಲ್ಲು ಹಾಕ್ತಿರ್ಬೇಕು, ಮೊದಲನೇ ದಾಣಿ ಮಿಶ್ರಣ ಏನು ಹೇಳಿದ್ರೆ ಎಲ್ಲನೂ ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ 8-10 ಕೆಜಿ ಕುರಿಯಾಡುಗಳಿಗೂ ಬರ್ತದ, ಬಟ್ ಪ್ರಮಾಣ ಕಡಿಮೆ ಆಗುತ್ತೆ. ಒಂದ್ ಕೆಜಿ ಅಷ್ಟೇ ಮಾಡಬೇಕು, ಅಷ್ಟೇ ಮಾಡ, ಅಷ್ಟೇ ಅರ್ಧ ಕೆಜಿಲಿಂದ ಒಂದ್ ಕೆಜಿ ಅಷ್ಟೇ ಕೊಡಬೇಕು. ಹೌದು, ಇದನ್ನೊಂದ್ ಏನ್ ತಿಳ್ಕೊಬೇಕಂದ್ರೆ, 6 ತಿಂಗಳ ಕೆಳಗಡೆ ಇರುವಂತ ಆಕಳ ಕರುಗಳು, ಎಮ್ಮೆ ಕರುಗಳಿಗೆ, ಕುರಿಮರಿಗಳಿಗೆ ತಿನ್ನಿಸಬಾರದು ಈ ರಸಮೇವ. ರಸಮೇವಲ್ಲ, ಯೂರಿಯಾದಿಂದ ಒಣಮೇವಿನ ಪೌಷ್ಟಿಕ ಒಣಮೇವಿನ ಮಾಡಿರುವಂತ ಒಣಮೇವಿನ ಮಾಡೋದು. ಯಾಕಂದ್ರೆ ಅದು ಇನ್ನ ಡೆವಲಪ್ಮೆಂಟ್ ಆಗಿರಂಗಿಲ್ಲ ಆರ್ಗನ್ಸ್ ಗಳು ಒಳಗಡೆ, ಪೂರ್ಣ ಜೀರ್ಣ ಮಾಡ್ಕೊಳಿಕ್ ಆಗುದಿಲ್ಲ. ಆಗಲ್ಲ, ಈ ರೀತಿಯಾಗಿ ಅದನ್ನ ನಾವು 6 ತಿಂಗಳ ಮೇಲ್ಪಟ್ಟಿರುವಂತ ಎಲ್ಲ ಜಾನುವಾರುಗಳಿಗೆ ನಾವು ತಿನ್ನಿಸ್ಬೋದು. ಸರಿ, ಈ ರಸಮೇವು ತಯಾರು ಮಾಡಬೇಕು ಅಂತಲ್ಲ ಸರ್, ರಸಮೇವು ಹೆಂಗ್ ತಯಾರು ಮಾಡ್ಕೊಳ್ಬೇಕು? ಇದು ನಾನೇನು ಇಷ್ಟದ ಒಣಮೇವಿನ ಹೇಳಿದೀವಿ, ಯೂರಿಯಾದಿಂದ. ಇದು ಒಣಮೇವಿಗೆ ಸಂಬಂಧಪಟ್ಟಿದ್ದು, ಇದು ರಸಮೇವಿನ ಅಂದ್ರೆ ಹಸಿರುಮೇವಿಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಯಾವಾಗ ನಮ್ಮಲ್ಲಿ ಸಾಕಷ್ಟು ಹೆಚ್ಚಿನ ಪ್ರಮಾಣದಾಗ ಹಸಿಮೇವು ಸಿಗ್ತದೆ, ಅದನ್ನ ನಾವು ಶೇಖರಣೆ ಮಾಡಿರೋ, ಅದಕ್ಕೆ ಒಂದು ರಸಮೇವ ಅಂತ ಕರಿತಿರ್ತೇವೆ. ಯಾವ ರೀತಿ ಶೇಖರಣೆ ಮಾಡ್ಕೋಬೇಕಂತಂದ್ರೆ, ಯಾವ ಈ ಮೇವಿನ ಬೆಳೆಗಳು ಸೂಕ್ತ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಇದಕ್ಕೆ ಯಾವ ಒಂದು ಮೇವಿನ ಬೆಳೆಗ ದಪ್ಪ ಕಾಂಡ ಇರುವಂತ ಎಲ್ಲಾ ಮೇವಿನ ಬೆಳೆಗಳು, ಇದಕ್ಕೆ ಮೆಕ್ಕೆಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಜೋಳ ಆಗಿರ್ಬೋದು, ಸಕ್ಕರೆ ಅಂಶ ಜಾಸ್ತಿ ಇರೋದು ಮತ್ತೆ ದಪ್ಪ ಕಾಂಡ ಇರುವಂತ ಮೇವಿನ ಬೆಳೆಗಳು ಬಹಳ ಸೂಕ್ತ ಇದಕ್ಕೆ, ಯಾವ್ದಕ್ಕೆ ರಸಮೇವಿಗೆ. ಇದನ್ನೇನ್ ಮಾಡ್ಬೇಕಾಗತ್ತ, ಯಾವ ಹಂತದಲ್ಲಿ ಕಟಾವು ಮಾಡ್ಬೇಕಂತ ಎರಡನೇ ಪ್ರಶ್ನೆ, ಅದು ಬಹಳ ಮುಖ್ಯ. ಅದು ಬಹಳ ಮುಖ್ಯ. ಯಾವಾಗ ಅಂತಂದ್ರೆ ಮೆಕ್ಕೆಜೋಳ ತಗೊಂಡಾಗ ಹಾಲುಗಾಳು ಇರುವಂತದಲ್ಲಿ, ಈ ಜೋಳ ತಗೊಂಡ್ರೆ ಬೆಳೆಸೆ ಬರುವಂತದಲ್ಲಿ ಅಂತ ಟೈಮ್ನಲ್ಲಿ ಅಂತದ್ರಲ್ಲಿ ಕಟಾವು ಮಾಡಿ ನಾವೇನ್ ಮಾಡ್ಬೇಕಾಗತ್ತ, ಮೇವು ಕತ್ತರಿಸೋ ಸಣ್ಣಾಗಿ ಕತ್ತರಿಸಿ ಅದನ್ನ ನಾವು ಒತ್ತಿ ಒತ್ತಿ, ಗಾಳಿ ಒಂದು ಪದರಕ್ಕಿನ್ನೊಂದು ಪದರಕ್ಕೆ ಗಾಳಿನೇ ಆಡ್ಲಾರ್ದಂಗ, ಗಾಳಿ ಇರದಾಗಿ ಒತ್ತಿ ಒತ್ತಿ ನಾವು ತುಂಬಕಾಗತ್ತೆ. ಅಂದ್ರೆ ತುಳ್ಕೊಂಡು ತುಂಬಿಕೊಂಡು ತುಳಿದು ತುಳಿದು ತುಳು ತುಂಬ ತುಂಬುವಂತ ಸಂದರ್ಭದಲ್ಲಿ ನಾವು ಒಂದಕ್ಕೆ ಟನ್ ರಸಮೇವಿಗೆ, ಒಂದು ಟನ್ ನಾವು ರಸಮೇವು ತಯಾರು ಮಾಡ್ತಾ ಇದ್ರೆ ಅಂದ್ರೆ 2 ಕೆಜಿ ಬೆಲ್ಲ, 1 ಕೆಜಿ ಉಪ್ಪು, ಒಂದು ಅರ್ಧ ಬಕೆಟ್ ನೀರಿನಾಗ ಸರಿಯಾಗಿ ಮಿಕ್ಸರ್ ಮಾಡಿ ಸಿಂಪಡಿಸ್ತಾ ಇರ್ಬೇಕು. ಸಿಂಪಡಿಸಿದ ಉಗ್ಗೇದೇಶ ಅಂದ್ರೆ ಅದು ಗುಣಮಟ್ಟ ನಾವು ಹೆಚ್ಚಿದ ಮಾಡಿದಂಗೆ. ಅದ್ರ ಈ ರೀತಿಯಾಗಿ ಅದನ್ನ ನಾವು ಮಾಡಿ 21 ದಿನ ಮುಚ್ಚಿಡ್ಬೇಕು. ನಾವು ಒಂದು ವಿಶೇಷತೆ ಏನಂದ್ರೆ, ಅದು ಒಳಗಡೆ ನಾವು ತುಂಬುವಂತ ಸಂದರ್ಭದಲ್ಲಿ ಒಟ್ಟು ಗಾಳಿನೇ ಆಡಬಾರ್ದು. ಅಂದ್ರೆ ತುಂಬಿ ತುಂಬಿ ತುಂಬ ಒಳಗಡೆ ಇರುವಂತ ಗಾಳಿನ ಹೊರಗೆ ಹಾಕ್ಬೇಕು. ನಾವು ಹಾಕಿದ್ವಿ 21 ದಿನ ಆದ್ಮೇಲೆ ಒಳ್ಳೆಯ ಗುಣಮಟ್ಟದ ರಸಮೇವು ಅಂತ ಯಾವ ರೀತಿ ಗುರುತಿಸಬೇಕು, ಅದಕ್ಕೆ ಬಂಗಾರದ ಹಳದಿ ಬಣ್ಣ ಬಂದಿರ್ತದ, ಆಮೇಲೆ ಮಾವಿನ ಹಣ್ಣಿನ ವಾಸನೆ ಬಂದಿರ್ತದ, ತೀಕ್ಷ್ಣವಾದ ಆಮ್ಲ ಇರ್ತದ, ಅಂದ್ರೆ ಎಸಿಡಿಕ್ pH ಅಂತ ಇದ್ದೀವಿ ನಾವು, ಅಂದ್ರೆ 4 pH ಇರ್ತದ, ಅದು ಒಳ್ಳೆಯ ಗುಣಮಟ್ಟದ ರಸಮೇವು. ನಾವು ಏನೇ ಮಾಡಿದ್ರೆನಾಯ್ತು, ಸೈಡಿಗೆ ನಾವೇನದನ್ನು ತುಳಿತಾ ಇರ್ತಲ್ಲ ತೆಗ್ಗಿನಾಗ, ಅದು 5% ವೇಸ್ಟ್ ಆಗಿರ್ತದೆ. ಯಾವ ರೀತಿ ಕೆಟ್ಟೋಗಿದ್ದಂತ ಯಾವ ರೀತಿ ಗುರುತಿಸ್ಬೇಕಂತಂದ್ರೆ, ಅದು ಬೂಸು ಬಟ್ಟಿಬಿಟ್ಟಿರ್ತದೆ, ಬ್ರೌನ್ ಕಲರ್ ಆಗಿರ್ತದೆ, ಬೂದು ಬೂದು. ಆಮೇಲೆ ಎರಡನೇದ್ರೆ ಕೊಳತ ಹಣ್ಣಿನ ವಾಸನೆ ಬರ್ತಾ ಇರ್ತದೆ, ಗುರುತಾಗಿಬಿಡ್ತದೆ. ಅಂತದ್ದು ನಾವು ರಿಜೆಕ್ಟ್ ಮಾಡಿ ಅವ್ನು ತೆಗೆದು ಹೋಗೋದು. ಇದೇನು ಚಲೋದು, ಚಲೋದೇನು ಬಂಗಾರದ ಹಳದಿ ಬಣ್ಣ, ಎಲ್ಲೋ ಕಲರ್, ಎಲ್ಲೋಯಿಶ್ ಕಲರ್ ಇರ್ತದೆ, ಅದನ್ನ ದನಗಳಿಗೆ ಹಾಕಬೇಕು. ಅಷ್ಟೇ ತಕೊಂಡು ಹಾಕೋಬೇಕು, ಅದನ್ನ ತೆಗೆದ್ಮೇಲೆ ಮತ್ತೆ ಮುಚ್ಚಿಡ್ಬೇಕು ನಾವು. ಇದು ಎಷ್ಟು ದಿನ ಬರ್ತದೆ ಹಿಂಗ ಅಂತ ಪ್ರಶ್ನೆ ಬರ್ತದೆ. ಹೌದು, ಇಷ್ಟೆಲ್ಲ ಹೈರಾಣ ಆದ ಸರಿ, ಎಷ್ಟು ದಿನಕ್ಕೆ ಬರ್ತದೆ? ಇದನ್ನ 6 ತಿಂಗಳಿಂದ 1 ವರ್ಷದವರೆಗೂ ನಾವು ಮೇವಿನ ಕೊರತೆ ಇರುವಂತ ಸಂದರ್ಭದಲ್ಲಿ ಇದನ್ನು ಉಪಯೋಗ ಮಾಡ್ಕೊ, ಉಪಯೋಗ ಮಾಡ್ಕೊಂತ ಇರ್ಬೋದು. ನಾವು ಅಂದ್ರೆ ಎಷ್ಟು ಪ್ರಮಾಣದ ಕೊಡ್ಬೇಕಂತ ನಾವು ತಿಳಿದುಕೊಳ್ಬೇಕು ದಿನಕ್ಕ, ಅದನ್ನು ಬಹಳ ಮುಖ್ಯ. ಇದನ್ನ ಮಾಡಿವಂತಂದು ಇದೇ ಕೊಟ್ಟರೆ ಇದೇ ಕೊಟ್ಟಂತಲ್ಲ, ಇದನ್ನು ಕೂಡ ದಿನಕ್ಕೆ 8 ರಿಂದ 10 ಕೆಜಿ ನಾವು ಕೊಡ್ಲೇಬೇಕಾಗುತ್ತೆ. ಅಂದ್ರೆ 30 ಕೆಜಿ ಒಳಗೆ 8 ರಿಂದ 10 ಕೆಜಿ ಕೊಡ್ಬೇಕು, ಉಳಿದಿದ್ದೆಲ್ಲ ಮತ್ತೆ ಬೇರೆ ಲೆಕ್ಕದ ಪ್ರಕಾರ ರೈತ ಬಂದ್ರೆ ಗಮನಿಸಬೇಕು. ಇದುವರೆಗೆ ಡಾಕ್ಟರ್ ಮಂಜುನಾಥ್ ಅವರು, ಜಾನುವಾರುಗಳಲ್ಲಿ ನಾವು ಯಾವ ರೀತಿ ಮೇವಿನ ನಿರ್ವಹಣೆ ಮಾಡಿದ್ರೆ ಅವುಗಳ ಬೆಳವಣಿಗೆಗೆ ಅನುಕೂಲ ಆಗ್ತದೆ, ಅದ್ರ ಜೊತೆಗೆ ನಮಗೆ ಒಂದು ಹಾಲಿನ ಇಳುವರಿ ಸಹಿತ ಕಡಿಮೆ ಆಗಲಾರ್ದಂಗೆ ಸಾಧ್ಯ ಆಗ್ತದೆ ಅನ್ನೋ ತಿಳಿಸ್ಕೊಟ್ರೆ. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಮಂಜುನಾಥ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತಾನೆ. ಸರ್, ನಮ್ಮ ಕಾರ್ಯಕ್ರಮ ಕೇಳ್ತಾರಂಥ ರೈತರು ತಮ್ಮನ್ನು ಸಂಪರ್ಕ ಮಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ಬೋದು ಸರ್? 9449236868. ರೈತ ಬಂದರೆ ಡಾಕ್ಟರ್ ಮಂಜುನಾಥ್ ಅವರ ಮೊಬೈಲ್ ನಂಬರ್ನ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ, 9449236868. 9449932368. ಈ ಮೊಬೈಲ್ ನಂಬರ್ಗೆ ತಾವು ಫೋನ್ ಮಾಡಿ ಅವ್ರ ಜೊತೆಗೆ ಮಾತಾಡ್ಬೋದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳ್ತಾನೆ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ತಜ್ಞವಾಣಿಯಲ್ಲಿ ಜಾನುವಾರುಗಳಿಗಾಗಿ ಮೇವಿನ ನಿರ್ವಹಣೆ ಈ ಕುರಿತು ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಶಿವರುದ್ರಪ್ಪ ಎಂ ಹಾಗೂ ಸಂಗಡಿಗರಿಂದ ಪಾರಿಜಾತ ಭಜನೆಗಳು. ಹುಟ್ಟಿದ ಹುಡುಗರದಾಗ ಚಂಡವಂಗಾಡಿದನ ಉರಳಿ ಚಂಡ ಹೋಗಿ ಬಾಯ್ದೋಳು ಬಿದ್ದಾರ ಹೆಂಗಿದಾರ ಲೋಚನ ಉರಳಿ ಚಂಡ ಹೋಗಿ ಬಾಯ್ದೋಳು ಬಿದ್ದಾರ ಹೆಂಗಿದಾರ ಲೋಚನ ಕುಡಿದು ಬಿಟ್ಟಿದ ನಮ್ಮ ಪ್ರಾಣ ಜನಿನ ಸಲವಾಗಿ ನೀರ ಕುಡಿದು ಬಿಟ್ಟಿದ ಪ್ರಾಣ ಎಲ್ಲ ಹುಡುಗರು ಕಮಿಟಿ ಮಾಡ್ಯಾರ ಗರಿಬನ ಬಸವಣ್ಣ ತಾಯಿ ತಂದಿ ಹೇಳಿದ್ರ ಹೇಳಬೇಕ ನೂಕ್ಯನ ಬಸವಣ್ಣ ತಾಯಿ ತಂದಿ ಬಂದು ಪೊಲೀಸರನ್ನು ಕರ್ತರು ಆಚರಣ ಚಾಣ ತಾಯಿ ತಂದಿ ಪೊಲೀಸರನ್ನು ಕರೆಸರು ಆಚಾಣ ಪೊಲೀಸರ ಬಂದು ಕೈ ಹಿಡಿದು ಕೇಳಿದರೆ ಖಿನ್ನನಾಗಿ ಬಸವಣ್ಣ ಪೊಲೀಸರ ಬಂದು ಕೈ ಹಿಡಿದು ಕೇಳಿದರೆ ಖಿನ್ನನಾಗಿ ಬಸವಣ್ಣ ಎಲ್ಲ ಹುಡುಗರು ಒಂದೇ ನುಡಿದರು ಮಾಡಲಿ ವಿನ್ನೇನ ಎಲ್ಲ ಹುಡುಗರು ಒಂದೇ ನುಡಿದರು ಮಾಡಲಿ ವಿನ್ನೇನ ತಾಯಿ ತಂದೆ ಬಂದು ಪೊಲೀಸರ ಕರ್ಸರಂಗ ಚಾಣ ನೀಯರೆ ಹೇಳಣ್ಣ ಎಲ್ಲ ಹುಡುಗರು ಒಂದೇ ನುಡಿದರು ನೀಯರೆ ಹೇಳಣ್ಣ ಬಸವಣ್ಣ ನೀನೇ ಗತಿ ಸಂಗವೀಶ್ವರ ನಂದು ನಿಂತನು ಬಸವಣ್ಣ ಭಜನದೊಳಗನ ನಿಂತು ಹೇಳತೀನಿ ಕೇಳರೇ ವಚನ ಸಾಧೂರ ಮಠದಲ್ಲಿ ಹುಟ್ಟಿದ ಬಸವಣ್ಣ ಎಲ್ಲ ಹುಡುಗರು ಒಂದೇ ನುಡಿದರು ನೀಯರೆ ಹೇಳಣ್ಣ ಎಲ್ಲ ಹುಡುಗರು ಕುಡಿದು ಕುಡಿದು ಬಿಟ್ಟಿದನ ಪ್ರಾಣ. ಚಂಡಿನ ಸಲುವಾಗಿ ನೀರ ಕುಡಿದು ಕುಡಿದು ಬಿಟ್ಟಿದನ ಪ್ರಾಣ. ಭಜನದೊಳಗ ನಾ ನಿಂತು ಹೇಳತೇನೆ ಕೇಳ ರೇ ವಚನ. ಭಾಗ್ಯವಾಡಿಯಲ್ಲಿ ಸಾಧೂರ ಮಠದಲ್ಲಿ ಹುಟ್ಟಿದ ಬಸವಣ್ಣ. ಭಜನದೊಳಗ ಜನ ಬಸವಣ್ಣಪ್ಪನ ವೈಭವ ಕೇಳಿ ಜನ. ಕಳ್ಳನ ಕೋಗಿ ಪರಿ ಪರಿಲಿಂದ ಮೈ ಮಾರತಿದ ನಾನ. ಕಳ್ಳನ ಕೋಗಿ ಪರಿ ಪರಿಲಿಂದ ಮೈ ಮಾರತೋ ನಾನ. ಚಿಕ್ಕ ವಯಾದಾಗ ಚಿಕ್ಕ ಹುಡುಗರದಾಗ ಪದವನ್ನು ಹಾಡಿದನ. ಬಲ್ವಿ ಮನ ದ್ಯಾಸದೊಳಗನ ಮೈ ಮರೆತಿದ ನಾನ. ವಿಷ ಬಲ್ವಿ ಮನ ದ್ಯಾಸದೊಳಗನ ಮೈ ಮರೆತಿದ ನಾನ. ಇದುವರೆಗೆ ಶಿವರುದ್ರಪ್ಪ ಎಂ ಹಾಗೂ ಸಂಗಡಿಗರಿಂದ ಪಾರಿಜಾತ ಭಜನೆ ಪದ ಕೇಳಿದರೆ, ಈಗ ಇದೇ ಕಲಾವಿದರಿಂದ ಇನ್ನೊಂದು ಪಾರಿಜಾತ ಭಜನೆ. ಬಂದಾರ ಪೊಲೀಸ್ರ ಮಂದಿ ಅವರ ಕೈಯೊಳೋ